ಹಿಂದಿನ ಪದ್ಯಗಳಲ್ಲಿ ಪರಮಾತ್ಮ ಕಾರಣರೂಪ ಕಾರ್ಯರೂಪ ಹೀಗೆ ಅನಂತ ರೂಪಗಳ ಪರಿಚಯವನ್ನು ಅನಂತ ನಾಮಗಳು ಅನಂತ ರೂಪಗಳು ಪರಮಾತ್ಮನಿಗೆ ಅಂತ ತಿಳಿಸಿ ಅಲ್ಲಿ ಭೇದವರ್ಜಿತ ಪರಮಾತ್ಮನಿಗೂ ಅವನ ಅನಂತ ರೂಪಗಳಿಗೂ ಅನಂತ ನಾಮಗಳಿಗೂ ಅಭೇದ ಚಿಂತನೆ ಭೇದ ಇಲ್ಲದೇ ಇರೋನು ಅಂತ ಹೇಳ್ತಾರೆ. ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ರೂಪ ನಾಮ ಭೇದಗಳಿದ್ದರೂ ಕೂಡ ಆನಂದಾದಿ ಗುಣ ಭೇದಗಳಿಲ್ಲದವನೇ ಪರಮಾತ್ಮ. ಬಂಗಾರದಿಂದ ನಾನಾ ರೀತಿಯಾಗಿರ್ತಕ್ಕಂಥ ಒಡವೆಗಳನ್ನು ಮಾಡಿಸಿ ಆ ಒಡವೆಗಳ ಹೆಸರು ಬೇರೆ, ಸರ, ಬಳೆ, ಕಂಠಕ್ಕೆ ಹಾಕುವಂಥ ಹಾರ, ಉಂಗುರ, ಹೀಗೆ. ಆದರೆ ರೂಪ ಬೇರೆ ಆದರೂ ನಾಮಗಳು ಬೇರೆ ಆದರೂ ಮೂಲ ವಸ್ತು ಲೋಹ ಒಂದೇ ಹೇಗೋ ಎಲ್ಲವೂ ಕೂಡ ಬಂಗಾರದ್ದು ಅಂತ ಒಂದೇ ರೀತಿಯಾಗಿರ್ತಕ್ಕಂಥ ಬೆಲೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಪರಮಾತ್ಮ ರೂಪ ನಾಮ ಭೇದಗಳಿದ್ದರೂ ಕೂಡ ಆನಂದಾದಿ ಗುಣ ಭೇದ ಇಲ್ಲದವನು. ಆದ್ದರಿಂದ ಭೇದವರ್ಜಿತ ಅಂತ ಇಲ್ಲಿ ದಾಸರು ಪರಮಾತ್ಮನ ಗುಣವನ್ನು ಹೇಳ್ತಾರೆ. ಅದೇ ರೀತಿಯಾಗಿ ದಾರು ಅಂದರೆ ಕಟ್ಟಿಗೆ, ಪಾಷಾಣ ಅಂದರೆ ಕಲ್ಲು, ಅಲ್ಲೂ ಇರುವಂತಹ ಭಗವಂತನ ರೂಪಕ್ಕೆ ಅಭೇದ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಈ ಕಟ್ಟಿಗೆ ಅಥವಾ ಕಾಷ್ಟ ಮತ್ತು ಕಲ್ಲುಗಳಲ್ಲಿ ಬೆಂಕಿ ಇರೋದು ಆ ಅಗ್ನಿ ಒಂದೇ ಆಗಿದ್ದರೂ ಕೂಡ ಅದರ ಅಭಿವ್ಯಕ್ತಿ ಮತ್ತು ಆವಿರ್ಭಾವ ರೀತಿ ಬೇರೆ ಬೇರೆ. ಅಧಿಷ್ಠಾನದ ವಿವಕ್ಷೆಯಿಂದ ನೋಡಿದಾಗ ಅದು ಬೇರೆ ಬೇರೆ. ಕಾಷ್ಟದಲ್ಲಿ ಮಥನದಿಂದ ಬೆಂಕಿ, ಕಲ್ಲಿನಲ್ಲಿ ಘರ್ಷಣೆಯಿಂದ ಬೆಂಕಿ. ಅದೇ ರೀತಿಯಾಗಿ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಸರ್ವಶಕ್ತನೂ ಆಗಿರ್ತಾನೆ. ಇಂತಹ ಭಗವಂತ ಎಲ್ಲ ಜಡಚೇತನರ ಒಳಗೂ ಹೊರಗೆ ವ್ಯಾಪಿಸಿಕೊಂಡಿದ್ದರೂ ಕೂಡ ತೋರಿಕೊಳ್ಳದೆ ಅವರವರ ಸ್ವರೂಪ ಯೋಗ್ಯತೆಯಂತೆ ಸಾಧನೆಯನ್ನು ಮಾಡಿಸಿ ಫಲ ಕೊಡ್ತಾನೆ ಅಂತ ತಿಳಿಸಿದರು. ಈಗ ಮುಂದಿನ ಪದ್ಯದಲ್ಲಿ ಈ ಕರ್ಮ ಪ್ರವಾಹ ಅನ್ನೋದು ಅನಾದಿ ಅನ್ನೋದಕ್ಕೆ ಸಮುದ್ರದಲ್ಲಿರ್ತಕ್ಕಂಥ ಅಲೆಗಳ ದೃಷ್ಟಾಂತವನ್ನು ತಿಳಿಸಿ ಹೇಳ್ತಾರೆ. ಊರ್ಮಿಗಳ ಓಲಿಪ್ಪ ಕರ್ಮ ವಿಕರ್ಮಜನ್ಯ ಫಲಾಫಲಂಗಳ ನಿರ್ಮಲಾತ್ಮನು ಮಾಡಿ ಮಾಡಿಸಿ ಉಂಡುಣಿಸುತ್ತಿಪ್ಪ ನಿರ್ಮಮ ನಿರಾಮಯ ನಿರಾಶಯ ಧರ್ಮವಿದ್ ಧರ್ಮಾತ್ಮ ಧರ್ಮಗ ದುರ್ಮತಿಯ ಜನರಲ್ಲ ಅಪ್ರತಿಮಲ್ಲ ಶ್ರೀನಲ್ಲ ಅಂತ. ಸಮುದ್ರದಲ್ಲಿ ಅಲೆಗಳು ಒಂದರ ಮೇಲೊಂದು ಬರ್ತಾನೇ ಇರುತ್ತೆ. ಅದೇ ರೀತಿಯಾಗಿ ಕರ್ಮಗಳು ಕೂಡ ಪ್ರವಾಹತಃ ಅನಾದಿ ಅನ್ನೋದನ್ನು ಹೇಳಬೇಕಾಗಿದೆ. ಆ ಕರ್ಮ ಜನ್ಯ ಅಂದರೆ ಕರ್ಮದಿಂದ ಹುಟ್ಟಿರ್ತಕ್ಕಂಥ ಫಲ, ಅಫಲ ಅಂದರೆ ದುಷ್ಕರ್ಮದಿಂದ ದುಃಖ, ಸತ್ಕರ್ಮದಿಂದ ಸುಖ, ಅದನ್ನು ಆಯಾ ಜೀವರಿಗೆ ಅವರವರ ಸ್ವರೂಪ ಯೋಗ್ಯತೆಯಂತೆ ಮಾಡಿ ಮಾಡಿಸಿ ಉಂಡು ಉಣಿಸುತ್ತೀಪ ಅಂದರೆ ಜೀವ ಸ್ವತಂತ್ರ, ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರ. ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಮ್ಯ ನೈರ್ಗುಣ್ಯ ದೋಷಗಳಿಲ್ಲ. ದೇವತೆಗಳ ಮೇಲೆ ಸ್ನೇಹಭಾವ ಆಗಲಿ, ದೈತ್ಯರ ಮೇಲೆ ದ್ವೇಷಭಾವ ಆಗಲಿ, ಸಾಮಾನ್ಯ ಜೀವರ ಮೇಲೆ ರಾಜಸರ ಮೇಲೆ ಔದಾಸೀನೆ ಇದೆ, ಯಾವುದೂ ಇಲ್ಲ. ಅವರವರ ಅನಾದಿ ಕರ್ಮಗಳ ಲೆಕ್ಕಾಚಾರದ ಮೇಲೆ ಅವರವರಿಗೆ ಗತಿಯನ್ನು ಹೊಂದಿಸ್ತಾನೆ. ಇಂತಹ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗಾದಿ ಉಪದ್ರವಗಳು ಇಲ್ಲ, ಅದಕ್ಕೆ ನಿರಾಮಯ. ಆಮಯ ಅಂದರೆ ರೋಗಗಳು, ಅವನಿಗೆ ಯಾವ ರೋಗವೂ ಇಲ್ಲ. ಜೀವರಿಗಾದರೆ ಸಂಸಾರ ಅನ್ನೋ ಒಂದು ರೋಗ ಇದೆ. ಪರಮಾತ್ಮ ನಿತ್ಯ ಮುಕ್ತನಾಗಿರ್ತಕ್ಕಂಥವನು, ಅವನಿಗೆ ಸರ್ವೋತ್ತಮ, ನಮಗೆ ಯಾವುದೇ ರೋಗಗಳಿಲ್ಲ, ಅದರಿಂದ ನಿರಾಮಯ. ಯಾರ ಆಶ್ರಯವೂ ಬೇಕಿಲ್ಲ, ಸರ್ವಾಶ್ರಯ ಸರ್ವ ಜಗತ್ತಿಗೆ ಆಧಾರ ರೂಪನಾಗಿರ್ತಕ್ಕಂಥವ್ರು ಪರಮಾತ್ಮ, ಅದಕ್ಕೆ ನಿರಾಶ್ರಯ. ಧರ್ಮವಿತ್ ಎಲ್ಲ ಧರ್ಮವನ್ನು ತಿಳಿದವನು ಪರಮಾತ್ಮ ಅಂತ ಹೀಗೆ ಪರಮಾತ್ಮನ ಗುಣಗಳನ್ನೆಲ್ಲೇ ತಿಳಿಸ್ತಾರೆ. ಪ್ರತಿಯೊಬ್ಬನ ಜೀವನದಲ್ಲಿ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಅಂತ ಈ ಸತ್ಕರ್ಮ ದುಷ್ಕರ್ಮಗಳು ಅವುಗಳಿಂದ ಉಂಟಾಗ್ತಕ್ಕಂಥ ಫಲಗಳು ಸಮುದ್ರದ ಅಲೆಗಳಂತೆ ನಿರಂತರವಾಗಿ ಇರುತ್ತೆ. ಸಮುದ್ರದಲ್ಲಿ ಹೇಗೆ ಅಲೆಗಳಿಲ್ಲದೇ ಇರೋದು ಯಾವಾಗೂ ಅಸಾಧ್ಯವೋ ಹಾಗೆ ಈ ಜೀವನದಲ್ಲಿ ಕರ್ಮಗಳಿಲ್ಲದೇ ಇರೋದು ಸಾಧ್ಯವೇ ಇಲ್ಲ. ಮುನಿ ಸುಕರ್ಮ ಶೀಲೋಪಿ ತಿಷ್ಠನ್ ಏಕದಿನೇ ದಿನೇ ದಶಾವರಾಣಾಂ ದೇಹಾನಂ ಕಾರಣಂ ಪ್ರತಿಪದ್ಯತೆ ಅಂತ. ಒಬ್ಬ ಸುಕರ್ಮಶೀಲನಾಗಿರ್ತಕ್ಕಂಥ ಮುನಿ ಸದಾ ಭಗವಂತನ ಧ್ಯಾನದಲ್ಲೇ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದರೂ ಕೂಡ ಅತೀ ಕಡಿಮೆ ಅಂದರೆ ಒಂದು ದಿನಕ್ಕೆ 10 ಜನ್ಮಗಳಿಗಾಗುವಷ್ಟು ಕರ್ಮವನ್ನು ಮಾಡ್ತಾನೆ ಅಂತ ವಾಯುಪುರಾಣ ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ಒಬ್ಬ ಮನನಶೀಲನಾದ ಮುನಿಲೇ ಈ ರೀತಿಯಾಗಿರಬೇಕಾದ್ರೆ ಸಾಮಾನ್ಯ ಜೀವರ ಕರ್ಮಗಳು ಸಮುದ್ರದ ಅಲೆಗಳಂತೆ ಒಂದಾದ ಮೇಲೊಂದಂತೆ ಸತತವಾಗಿ ಇರುತ್ತೆ. ಅದೇ ರೀತಿಯಾಗಿ ಜೀವನ ಕರ್ಮಗಳು ಒಂದರಿಂದ ಇನ್ನೊಂದು, ಒಂದು ಕರ್ಮಗಳನ್ನು ಮಾಡಲಿಕ್ಕೆ ಹೋದರೆ ಮತ್ತೆ ಅನಂತ ಕರ್ಮಗಳು ಹುಟ್ಟುತ್ತಾ ಇದೆ ಅಂತ. ಹಿಂದೆ ಲಕ್ಷ್ಮಣ ಮತ್ತು ಅತಿಕಾಯನ ದೃಷ್ಟಾಂತ ಕೊಟ್ಟಾಗ ಅಲ್ಲಿ ಅತಿಕಾಯ ಅವನಿಗೆ ಬ್ರಹ್ಮದೇವರ ವರದಿಂದ ಮತ್ತೆ ಮತ್ತೆ ಒಂದು ಅಂಗವನ್ನು ಕಳ್ಕೊಂಡ್ರೆ ಇನ್ನು ಮತ್ತೆ ದ್ವಿಗುಣ ಎರಡು ಪಟ್ಟಾಗಿ ಬರ್ತಿತ್ತು ಅಂತ ಹೇಳಿದ್ವಲ್ಲ ಹಾಗೆ, ಈ ಕರ್ಮಗಳು ಅದೇ ರೀತಿಯಾಗಿ ಒಂದರಿಂದ ಮತ್ತೆ ಅನಂತ ಕರ್ಮಗಳು ಹುಟ್ಟತ್ತೆ, ಆ ಕರ್ಮಗಳಿಂದ ಮತ್ತೆ ಅನಂತ ಕರ್ಮಗಳು ಅಂಥೇಳಿ. ಆದ್ದರಿಂದ ಈ ಕರ್ಮವನ್ನು ಕೊನೆಗಾಣಿಸೋದೇ ಸಾಧ್ಯ ಇಲ್ಲ ಅಂತ. ಈ ಕರ್ಮಗಳು ಜಡ, ಆದರೆ ಜೀವ ಜಡ ಶರೀರವನ್ನು ಹೊಂದಿರತಕ್ಕಂಥ ಜೀವ ಚೇತನ. ಪ್ರತಿಯೊಂದು ಜಡಕರ್ಮದಲ್ಲೂ ಅಭಿಮಾನಿಯಾಗಿ ಒಬ್ಬ ಜೀವ ಇರ್ತಾನೆ. ನಮ್ಮ ಪ್ರತಿ ಜಡ ಶರೀರದಲ್ಲಿ ಒಬ್ಬ ಜೀವ ಹೇಗಿರ್ತಾನೋ ಅದರಿಂದ ಚೇತನವಾಗಿರ್ತಕ್ಕಂಥ ಕರ್ಮ ತಾನು ಇನ್ನೊಂದು ಚೇತನ ಕರ್ಮಕ್ಕೆ ಜನ್ಮವನ್ನು ಕೊಡುತ್ತೆ, ಅದು ಪುನಃ ಇನ್ನೊಂದು ಚೇತನ ಕರ್ಮಕ್ಕೆ. ಹೀಗೆ ಈ ಕರ್ಮದ ಸಂತಾನ ಅನ್ನೋದು ಅನಂತವಾಗಿ ಬೆಳೀತಾನೇ ಹೋಗುತ್ತೆ. ಭಗವಂತ ತನ್ನ ಇಚ್ಛಾನುಸಾರ ಈ ಅನಂತ ಕರ್ಮಗಳಿಗೆ ಕರ್ಮ ಸಾಕ್ಷಿಗನಾಗಿ ನಿಂತು ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಮಾಡಿಸ್ತಾನೆ ಕರ್ಮಾಚರಣೆಯನ್ನು. ಈ ಮಹಿಮೆಯನ್ನು ಕಪಿಲರೂಪಿ ಪರಮಾತ್ಮ ಸಾಂಖ್ಯಾಶಾಸ್ತ್ರದಲ್ಲಿ ತಿಳಿಸ್ತಾರೆ. ಸಂಸಾರೇ ಪಚ್ಯಮಾನಾನಿ ಕರ್ಮಾಣ್ಯಪಿ ಪೃಥಕ್ ಪೃಥಕ್. ಕರ್ಮಗಳು ಚೇತನ ಅನ್ನೋದಕ್ಕೆ ಒಂದು ನಿದರ್ಶನವನ್ನು ವರಾಹ ಪುರಾಣದಲ್ಲಿ ತಿಳಿಸ್ತಾರೆ. ವರಾಹರೂಪಿ ಪರಮಾತ್ಮನೇ ಈ ಮಾತನ್ನು ಹೇಳ್ತಾನೆ. ಒಬ್ಬ ಚಕ್ರವರ್ತಿ ಅವನ ಶರೀರದಲ್ಲಿರ್ತಕ್ಕಂಥ ಬ್ರಹ್ಮಹತ್ಯ ಪಾಪ ಬ್ರಹ್ಮಪಾರ ಸ್ತೋತ್ರವನ್ನು ಶ್ರವಣ ಮಾಡಿದ್ದರಿಂದ ಹೊರಗೆ ಬಂದು ಕೊನೆಗೆ ವ್ಯಾಧ ಜನ್ಮವನ್ನು ಹೊಂದಿ ನಂತರದಲ್ಲಿ ಮೋಕ್ಷ ಸಾಧನ ಮಾಡಿಕೊಂಡು ಅಂತ. ಆದ್ದರಿಂದ ಪರಮಾತ್ಮ ಅನಂತ ಮಹಿಮಾ ಸಂಪನ್ನನಾಗಿರ್ತಕ್ಕಂಥವನು, ಗುಣಪೂರ್ಣ. ಆ ಜಡಭೂತವಾಗಿರ್ತಕ್ಕಂಥ ಕರ್ಮದಲ್ಲಿ ಕರ್ಮ ಸಾಕ್ಷಿಗನಾಗಿ ಪರಮಾತ್ಮನೂ ಇರ್ತಾನೆ, ಅಲ್ಲಿ ಕರ್ಮಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಇರ್ತಾನೆ. ಆದ್ದರಿಂದ ಆ ಕರ್ಮವೂ ಕೂಡ ಚೇತನ ಅನ್ನೋದಕ್ಕೆ ಈ ನಿದರ್ಶನ. ಹೀಗೆ ಪರಮಾತ್ಮನೇ ಫಲ ಅಪಲಂಗಳ ಅಂದರೆ ಪುಣ್ಯ ಪಾಪಗಳನ್ನು ಕರ್ಮಗಳನ್ನು ಮಾಡಿಸಿ ಅದಕ್ಕೆ ತಕ್ಕಂತೆ ಉಂಡು ಉಣಿಸುತ್ತೀಪ. ಯಾಕೆಂದರೆ ಪರಮಾತ್ಮ ಬಿಂಬ, ಆದ್ದರಿಂದ ಪ್ರತಿಬಿಂಬರಲ್ಲಿ ಎಲ್ಲ ಕ್ರಿಯೆ ಆಗಬೇಕು ಅಂತಾದರೆ ಬಿಂಬಕ್ರಿಯೆ ನಡೆದ್ರೆ ಮಾತ್ರ ಪ್ರತಿಬಿಂಬ ಕ್ರಿಯೆ ಆದ ಕಾರಣ ಪರಮಾತ್ಮನೇ ಮಾಡಿ ಮಾಡಿಸಿ ಉಂಡು ಉಣಿಸುತ್ತೀಪ. ಆದ್ದರಿಂದ ಕರ್ಮಾಣಿ ತಾನಿ ಚ ಪೃಥಕ್ ಚೇತನ ಅನ್ಯೇವ ಸರ್ವಶಃ ಅಚೇತನ ಶರೀರಾಣಿ ಸ್ವಕರ್ಮ ಫಲಭಾಂಜಿ ಚ. ಕರ್ಮಗಳೆಲ್ಲ ಅಚೇತನ ಪುಣ್ಯ ಪಾಪ ಶರೀರಗಳಾಗಿರ್ತಕ್ಕಂಥ ಚೇತನಗಳೇ, ನಮ್ಮಂತೆ ತಾವೂ ಕರ್ಮ ಮಾಡಿ ಫಲವನ್ನು ಉಣ್ಣುತ್ತವೆ ಅಂದರೆ ಕರ್ಮಾಭಿಮಾನಿಗಳು ಅಂತ. ಅವು ಮಾಡತಕ್ಕಂಥ ಕರ್ಮಗಳು ಹಾಗೆ ಚೇತನಗಳೇ ಆಗಿದ್ದು ಕರ್ಮ ಮಾಡಿ ಕರ್ಮ ಫಲಗಳನ್ನು ಉಣ್ತಾನೆ ಇರೋದು. ಹೀಗೆ ಕರ್ಮದಿಂದ ಕರ್ಮ, ಆ ಕರ್ಮದಿಂದ ಕರ್ಮ, ಹೀಗೆ ಅನಂತಾನಂತ ಕರ್ಮಗಳು ಬೆಳೀತಾನೇ ಹೋಗುತ್ತೆ. ಅದನ್ನು ಆಳ್ತಕ್ಕಂಥ ಸರ್ವಶಕ್ತಿ ಸರ್ವಜ್ಞ ಸರ್ವಪ್ರೇರಕ ಸರ್ವನಿಯಾಮಕ ಅಂತಾದರೆ ಪರಮಾತ್ಮ. ಈ ರೀತಿಯಾಗಿ ನಮ್ಮಿಂದ ಮಾತ್ರ ಅಲ್ಲದೆ ನಮ್ಮ ಕರ್ಮಗಳಿಂದಲೂ ಕರ್ಮ ವಿಕರ್ಮಗಳನ್ನು, ಕರ್ಮ ಅಂದರೆ ಪುಣ್ಯಕರ್ಮ, ವಿಕರ್ಮ ಅಂದರೆ ಪಾಪಕರ್ಮ, ಅವುಗಳಿಗೆ ತಕ್ಕಂತೆ ಇಷ್ಟ ಅನಿಷ್ಟ ಫಲಗಳನ್ನು ಮಾಡಿ ಮಾಡಿಸ್ತಾನೆ ಭಗವಂತ, ಉಂಡು ಉಣಿಸ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಅಪ್ರತಿಮಲ್ಲ. ಇಂಥ ಪರಮಾತ್ಮ ನಿರ್ಮಮ ನಿರಾಮಯ ನಿರಾಶ್ರಯ ಅಂತ. ನಿರ್ಮಮ ಯಾಕೆ ಅಂದರೆ ಪರಮಾತ್ಮ ಕೆಲವರಿಂದ ಉತ್ತಮ ಕರ್ಮಗಳನ್ನು ಸತ್ಕರ್ಮಗಳನ್ನು, ಕೆಲವರಿಂದ ಬರೇ ದುಷ್ಟಕರ್ಮಗಳನ್ನು ಹೀಗೇನಾದರೂ ಮಾಡಿಸ್ತಾನಾ? ಪರಮಾತ್ಮನಿಗೂ ಅಹಂಕಾರ ಮಮಕಾರ ಇದೆಯಾ ಅಂತ ಪ್ರಶ್ನೆ ಬಂದರೆ ದಾಸರು ಹೇಳ್ತಾರೆ, ನಿರ್ಮಮ ಪರಮಾತ್ಮನಿಗೆ ಯಾರಲ್ಲೂ ಕುರುಡು ಪ್ರೇಮ ಇಲ್ಲ ಮೋಹ ಅನ್ನೋದು ಇಲ್ಲವೇ ಇಲ್ಲ. ಅವನು ಭಕ್ತರ ಭಕ್ತಿಗಷ್ಟೇ ಒಲಿತಾನೆ. ಆದ್ದರಿಂದ ಏನಾಯಿತು, ದೇವತೆಗಳ ಮೇಲೆ ಸ್ನೇಹ, ತಾಮಸರ ಮೇಲೆ ಅಥವಾ ದೈತ್ಯರ ಮೇಲೆ ದ್ವೇಷ, ರಾಜಸರ ಮೇಲೆ ಔದಾಸೀನ್ಯ ಯಾವುದೂ ಇಲ್ಲ. ಕೇವಲ ಭಕ್ತೈಕಲಭ್ಯ, ಭಕ್ತಿಗೆ ಮಾತ್ರ ಬಲಿಯುವಂಥವನು ಪರಮಾತ್ಮ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳೆಲ್ಲ ಪತ್ನಿ ಪುತ್ರರು ಅವನ ಪರಿವಾರ, ಆದರೂ ಕೂಡ ಅವನಿಗೆ ಹೆಂಡತಿ ಮಕ್ಕಳು ಅಂತ ಯಾವ ಮೋಹ ಇಲ್ಲ. ಅವರೆಲ್ಲ ಉತ್ತಮ ಭಕ್ತರು, ಅಚ್ಚಿನ್ನ ಭಕ್ತರು, ಸದಾ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಅಂತ ಅವರಿಗೆ ಅನುಗ್ರಹ ಮಾಡ್ತಾನೆ ಹೊರತು ಕೇವಲ ಪತ್ನಿ ಪುತ್ರರು ಅಂತ ಅವನು ಮೋಹದಿಂದ ಅವರಿಗೆ ಅನುಗ್ರಹ ಮಾಡಿದ್ದು ಅನ್ನೋದು ಎಲ್ಲಿಯೂ ಕಂಡಿಲ್ಲ. ಹಾಗೆ ಮಾಡೋದಾಗಿದ್ದರೆ ಕಂಸ ಪರಮಾತ್ಮನಿಗೆ ಸೋದರ ಮಾವ, ಅವನನ್ನು ಸಂಹಾರ ಮಾಡಬಾರ್ದಾಗಿತ್ತು. ಅವನು ದುಷ್ಟ ದೈತ್ಯ, ಭಗವಂತನನ್ನು ಭಗವದ್ಭಕ್ತರನ್ನು ದ್ವೇಷ ಮಾಡತಕ್ಕಂಥವನು, ಅದರಿಂದ ಅವನನ್ನು ಸಂಹಾರ ಮಾಡಿದ್ದನ್ನು ಕೇಳಿದ್ದೀವಿ. ಅಂದಮೇಲೆ ಪರಮಾತ್ಮನಿಗೆ ಅಹಂಕಾರ ಮಮಕಾರ ಯಾವ ದೋಷಗಳು ಇಲ್ಲದಕ್ಕೆ ನಿರ್ಮಮ. ಪರಮಾತ್ಮ ನಿರಾಮಯ. ಆಮಯ ಅಂದರೆ ರೋಗ. ಈ ಸಂಸಾರ ಅನ್ನೋ ರೋಗ ಇಲ್ಲದೇ ಇರತಕ್ಕಂಥ ನಿತ್ಯಮುಕ್ತನಾದವನು ಭಗವಂತ. ನಿರಾಶ್ರಯ, ಯಾರನ್ನೂ ಆಶ್ರಯ ಮಾಡೋದಿಲ್ಲ. ಇಲ್ಲಿ ಲೋಕದಲ್ಲಿ ಮಾತಾಡುವಾಗ ನಿರಾಶ್ರಯ ಅಂದರೆ ನಿರ್ಗತಿಕರು, ಅಂದರೆ ಅವರು ಇರಲಿಕ್ಕೆ ಒಂದು ಆಶ್ರಯ ಇಲ್ಲ ಅನ್ನೋ ಅರ್ಥದಲ್ಲಿ ಪದವನ್ನು ಹೇಳ್ತೀವಿ. ಇಲ್ಲಿ ನಿರಾಶ್ರಯ ಅಂತ ಹೇಳಿದ್ರೆ ಪರಮಾತ್ಮ ಸ್ವತಂತ್ರ, ಯಾರನ್ನೂ ಆಶ್ರಯಕ್ಕೆ ಅಪೇಕ್ಷೆ ಮಾಡದೇ ಇರತಕ್ಕಂಥವನು. ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರೂ ಭಗವಂತನನ್ನೇ ಆಶ್ರಯ ಮಾಡಿರುವಂಥದ್ದು. ಆ ಲಕ್ಷ್ಮೀದೇವಿಗೆ ಶ್ರೀಯನ ಹೆಸರು ಬಂದಿದ್ದೇ ಪರಮಾತ್ಮ ಆಶ್ರಯ ಅನ್ನಕ್ಕೆ. ವಿಷ್ಣು ಶ್ರೀತಾ ಇತಿ ಶ್ರೀಹಿ, ಭಗವಂತನನ್ನೇ ಆಶ್ರಯ ಮಾಡಿದವಳು ಲಕ್ಷ್ಮೀ, ಅದಕ್ಕೆ ಅವಳಿಗೆ ಶ್ರೀ ಅಂತ ಹೆಸರು. ಧರ್ಮವಿತ್ ಧರ್ಮಾತ್ಮ ಧರ್ಮಗ, ಜ್ಞಾನ ಭಕ್ತಿಯಾದಿ ಧರ್ಮಾತ್ಮನಾಗಿದ್ದಾನೆ ಭಗವಂತ. ಧರ್ಮರೂಪದಿಂದ ಧರ್ಮಗ, ಧರ್ಮದಲ್ಲಿ ಇರ್ತಾನೆ. ಗ ಅಂದರೆ ವ್ಯಾಪ್ತಿತ್ವ. ಧರ್ಮವಿತ್ ಅಂದರೆ ಧರ್ಮವನ್ನು ತಿಳಿದು ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾನೆ ಭಗವಂತ. ಸರ್ವಜ್ಞ ಆಗಿರೋನು ಅವನೇ. ದುರ್ಮತಿಯ ಜನರಲ್ಲ, ಅಪ್ರತಿಮಲ್ಲ, ಶ್ರೀನಲ್ಲ. ಜ್ಞಾನ ಮೋಕ್ಷಗಳನ್ನು, ಸರ್ವ ಪುರುಷಾರ್ಥಗಳನ್ನು ನೀಡುವಂಥ ಸಾಮರ್ಥ್ಯ ಇರುವ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ. ಲಕ್ಷ್ಮೀದೇವಿ ವೇದಾಭಿಮಾನಿ. ನಾಲ್ಕು ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ, ಇವು ವೇದಗಳು ಅಪೌರುಷೇಯವಾಗಿದ್ದು ಜ್ಞಾನ ಮೋಕ್ಷಗಳನ್ನು, ಸರ್ವ ಪುರುಷಾರ್ಥಗಳನ್ನು ನೀಡಬಲ್ಲಂತಹ ದೊಡ್ಡ ಸಂಪತ್ತು. ಅದಕ್ಕೆ ಪರಮ ಮುಖ್ಯ ವೃತ್ತಿಯಿಂದ ಅಭಿಮಾನಿ ಅಂತಾದರೆ ಲಕ್ಷ್ಮೀದೇವಿ. ಅವಳಿಗೆ ನಲ್ಲ ಅಂದರೆ ಪತಿಯಾಗಿರ್ತಕ್ಕಂಥ ಭಗವಂತ, ಜ್ಞಾನ ಮೋಕ್ಷಗಳಿಗೆ ಯೋಗ್ಯರಾಗಿರ್ತಕ್ಕಂಥ ಭಕ್ತರಿಗೆ ಜ್ಞಾನ ಭಕ್ತಿಯಾದಿ ಧರ್ಮವನ್ನು ಅನುಗ್ರಹಿಸ್ತಾನೆ. ಅದರಿಂದ ಧರ್ಮವಿತ್ ಧರ್ಮಾತ್ಮ, ಧರ್ಮವನ್ನು ತಿಳಿದವನು ಆ ಧರ್ಮದಲ್ಲಿ ಅಂತರ್ಯಾಮಿಯಾಗಿದ್ದು ತನ್ನ ಭಕ್ತರಿಗೆ ಯಾರು ಯೋಗ್ಯರಿರ್ತಾರೋ ಅವರಿಗೆ ಈ ಧರ್ಮವನ್ನು ಅನುಗ್ರಹಿಸ್ತಾನೆ. ಜ್ಞಾನ ಮೋಕ್ಷಗಳಿಗೆ ಅಯೋಗ್ಯರಾಗಿರ್ತಕ್ಕಂಥ ದ್ವೇಷಿಗಳನ್ನು, ದುರ್ಮತಿಯ ಜನರನ್ನು ಯಾವತ್ತೂ ಪರಮಾತ್ಮ ಸಹಿಸೋದಿಲ್ಲ. ಲಕ್ಷ್ಮೀ ಬ್ರಹ್ಮಾದಿಗಳು ಗುರುಸ್ಥಾನೀಯರು, ವೇದಾಭಿಮಾನಿಗಳು. ಅವರ ಅನುಗ್ರಹವನ್ನು ಪಡ್ಕೊಳ್ಳದೆ ನೇರವಾಗಿ ಭಗವಂತನನ್ನು ಆರಾಧನೆ ಮಾಡೋದನ್ನು ಪರಮಾತ್ಮ ಒಪ್ಪೋದಿಲ್ಲ. ದುರ್ಮತಿಯ ನೊಲ್ಲ ಗುರುಭಕ್ತಿ ಇಲ್ಲದೆ ಇರ್ತಕ್ಕಂಥ ದುರ್ಮತಿಯ ಜನರನ್ನು ಪರಮಾತ್ಮ ಯಾವತ್ತೂ ಒಪ್ಪೋದಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ. ಕೆಲವರು ಭಗವಂತನನ್ನೂ ಲೆಕ್ಕಿಸದೆ ಕೇವಲ ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿ ಅವರ ಆರಾಧನೆಯಿಂದ ಮೋಕ್ಷ ಸಂಪಾದನೆಯನ್ನು ಮಾಡ್ತೀವಿ ಅಂತಾರೆ. ಇದು ಭ್ರಮೆ, ಸರ್ವಥಾ ಸಾಧ್ಯ ಇಲ್ಲ. ಉದಾಹರಣೆಗೆ ಅನ್ಯ ದೇವತೆಗಳನ್ನು ನಾವು ಆರಾಧನೆ ಮಾಡಿದ್ರೂ ಅವು ಆ ದೇವತೆಗಳಿಂದ ನಮಗೆ ಬರ್ತಕ್ಕಂಥ ಫಲ, ಆ ದೇವತೆಗಳು ಅಸ್ವತಂತ್ರರೇ, ಅವರೊಳಗಿದ್ದು ಭಗವಂತನೇ ಕೊಡ್ತಾನೆ ಅನ್ನೋದಕ್ಕೆ ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯೇ ತೋರಗೊಡ ಜಗಕ್ಕೆ ಅಂಥೇಳಿ. ಪಾದಪಗಳ ಅಡಿಗೆರೆಯ ಸಲಿಲವು ತೋದು ಕೊಂಬೆಗಳುಬ್ಬಿ ಪುಷ್ಪಸ್ವಾದು ಫಲವಿ ಬಂದಲ್ಲಿ ಸರ್ವೇಶ್ವರನು ಜನರ ಆರಾಧನೆಯ ಕೈಕೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅಂಥೇಳಿ. ಹಾಗೆ ನಾವು ಏನನ್ನೇ ಮಾಡಿದ್ರೂ ಗಣಪತಿ, ರುದ್ರದೇವರು, ಹೀಗೆ ಅನ್ಯ ದೇವತೆಗಳ ಉಪಾಸನೆ ಮಾಡಿದ್ರು ಆ ಎಲ್ಲ ಹೆಸರಿನಿಂದ ಕರೆಸ್ಕೊಳ್ಳೋನು ಸರ್ವಶಬ್ದವಾಚ್ಯನಾದ ಪರಮಾತ್ಮನೇ. ಅವರಲ್ಲಿ ನಿಂತು ನಮಗೆ ಫಲವನ್ನು ನಮ್ಮ ಸ್ವರೂಪ ಯೋಗ್ಯತಾನುಸಾರ ಅನುಗ್ರಹಿಸೋನು ಕೂಡ ಸರ್ವತಂತ್ರ ಸ್ವತಂತ್ರನಾದ ಸರ್ವಶಕ್ತನಾಗಿರ್ತಕ್ಕಂಥ ಪರಮಾತ್ಮನೇ. ಆದರೆ ನಾವು ಭ್ರಾಂತಿಯಿಂದ ಈ ದೇವತೆಗಳನ್ನು ಉಪಾಸನೆ ಮಾಡಿದ್ದೀವಿ, ನಮಗೆ ಫಲಪ್ರಾಪ್ತಿಯಾಗಿದೆ ಅಂತ ತಿಳ್ಕೋತೀವಿ. ಇದು ಭಂಡತನ. ಆದ್ದರಿಂದ ಪರಮಾತ್ಮನಿಗೆ ಸಮರಾಗಿರ್ತಕ್ಕಂಥ ಇನ್ನೊಬ್ಬ ದೇವತೆ ಇಲ್ಲ. ಆದ್ದರಿಂದ ಅವನೇ ಅಪ್ರತಿಮಲ್ಲ. ಸಮರೇ ಇಲ್ಲ ಅಂತಾದಮೇಲೆ ಅಧಿಕರ ಇರುವಂಥ ಪ್ರಶ್ನೆ ಇಲ್ಲ. ಧರ್ಮೋಧರ್ಮ ವಿದುತ್ತಮ ಅಂತ ವಿಷ್ಣು ಸಹಸ್ರನಾಮ. ಅನಂತ ಜೀವರ ಅನಂತ ಕರ್ಮಗಳಿಗೆ ಅನಂತ ಫಲ ನೀಡ್ತಕ್ಕಂಥ ಸ್ವಭಾವದವನು ಪರಮಾತ್ಮ. ನೀನೇ ನಮಗೆ ಅನಂತ ಫಲಗಳನ್ನು ನೀಡುವಂಥ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು. ಅನಂತ ಅಮೃತ ಅನ್ನವನ್ನು ನಮಗೆ ಉಣಿಸು, ಅನುಗ್ರಹಿಸು. ಧರ್ಮವಿತ್ ಅನ್ನೋ ಶಬ್ದಕ್ಕೆ ಬೃಹತಿ ಮಂತ್ರ ಅರ್ಥ ಹೇಳ್ತಾ ಇದೆ. ಅನಂತ ಪುಣ್ಯ ಫಲ ಅಂದರೆ ಮೋಕ್ಷ ಸುಖವೇ. ಆ ಮೋಕ್ಷ ಸುಖ ಆಗಬೇಕು ಅಂತಾದರೆ ನಮಗೆ ಕರ್ಮ ವಿಮೋಚನೆ ಅನ್ನೋದು ಆಗಬೇಕು. ಅದಕ್ಕಾಗಿ ನೀನು ನಮ್ಮಲ್ಲಿ ಪರಮಾನುಗ್ರಹವನ್ನು ಮಾಡು. ಈ ರೀತಿಯಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡೋದು. ಯಾಕೆ ಅಂದರೆ ಕರ್ಮಜನ್ಯ ಫಲಾಫಲಗಳನ್ನು ಉಂಡು ಉಣಿಸುತ್ತಿಪ್ಪ ಪರಮಾತ್ಮ. ಆದರೂ ತಾನು ನಿರ್ಮಲ ಆತ್ಮ, ಪರಮಾತ್ಮನಿಗೆ ಯಾವುದೇ ಲೇಪ ಅನ್ನೋದಿಲ್ಲ. ಆದ್ದರಿಂದ ನಮಗೆ ಆ ಕರ್ಮಜನ್ಯವಾಗಿರ್ತಕ್ಕಂಥ ಸತ್ಕರ್ಮಗಳನ್ನು ಮಾಡಿಸಿ ಅದರ ಫಲ ಆಗಿರ್ತಕ್ಕಂಥ ಸುಖ ಅಂದರೆ ಶಾಶ್ವತ ಸುಖ, ಪುನರಾವೃತ್ತಿ ರಹಿತವಾಗಿರ್ತಕ್ಕಂಥ ಮೋಕ್ಷ ಅನ್ನೋ ಫಲವನ್ನೇ ನಮಗೆ ಅನುಗ್ರಹ ಮಾಡು. ಯಾಕೆಂದರೆ ನೀನು ಅಪ್ರತಿಮಲ್ಲ, ನಿನ್ನನ್ನು ಬಿಟ್ಟರೆ ಮೋಕ್ಷ ಕೊಡಲಿಕ್ಕೆ ಜಗತ್ತಿನಲ್ಲಿ ಸಮರ್ಥರು ಯಾರೂ ಇಲ್ಲ. ಆದ್ದರಿಂದ ಅನುಗ್ರಹಿಸು. ನೀನು ಶ್ರೀನಲ್ಲ, ಲಕ್ಷ್ಮೀದೇವಿಗೆ ಪತಿಯಾಗಿರ್ತಕ್ಕಂಥವನು. ನಮಗೆ ಧನಕನಕಾದಿ ಸಂಪತ್ತಕ್ಕಿಂತ ಅತ್ಯಂತ ಅವಶ್ಯವಾಗಿ ಬೇಕಾಗಿರೋದು ದೈವೀ ಜ್ಞಾನ ಅನ್ನೋ ಸಂಪತ್ತು. ಅದನ್ನು ಅನುಗ್ರಹ ಮಾಡಿ ಆ ಜ್ಞಾನದ್ವಾರ ಮೋಕ್ಷವನ್ನು ಅನುಗ್ರಹಿಸುವಂಥ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ.